ಎರಡನೇ ವಸಿ ಇದಕ್ಕೆ ಹೋಗಿದ್ ಬತ್ತೀನಿ ಕೃಷಿ ಇಲಾಖೆಗೆ ಅನ್ಕೊಂಡು ಬಿರ್ಬಿರ್ನೆ ಹೋಯ್ತಿದ್ದ. ಕೃಷಿ ಇಲಾಖೆಗೆ ಹೋದ್ರ ಆಗದು ಮತ್ತೆ ಇನ್ನೆಲ್ಗ ಹೇಳ್ತಾ ಇರೋದು ಈ ಕೆ ಇ ಬಿ ಆಫೀಸ್ ಇಲ್ವೇ ಹೆಸರ ಬದಲಾಯಿಸ್ಬಿಟ್ಟು ಅವ್ರ ಅದೇನೋ ಚಸ್ಕಾಮ್ ಅಂತಲ ಏನೋ ಅಂತ ಕರೆಂಟ್ ಇಲಾಖೆಗೆ ಹೋಗ್ಬಿಟ್ಟು ಅರ್ಜಿಯ ಕೊಡ್ಬೇಕು, ಆದ್ರೆ ಅರ್ಜಿಯ ಕೈಯಲ್ಲಿ ತಕೊಳ್ಳಲ್ರು ಅದು ಈಗೇನೋ ಆನ್ಲೈನ್ ಅದ್ರಾಗೆ ಆನ್ಲೈನ್ ಕಂಪ್ಯೂಟರ್ ಕಣ್ಣ ಕಂಪ್ಯೂಟರ್ ಅರ್ಜಿ ಹಾಕ್ಬೇಕು ಅದಕ್ಕ ಪೇಪರ್ನಾಗ ಬಂದಿತ್ತ ಅದನ್ನ ಕಟ್ ಮಾಡಿ ಮಡಿಕೊಂಡ್ಬಿಟ್ಟಿದ್ ನಿಮ್ಮಿಬ್ರಿಗೆ ಹೇಳಕ್ಕೆ ಅಂತ. ಒಳ್ಳೇದಾಯ್ತು ಬಿಡೋಣ. ಅನುಕೂಲ ಹೆಂಗಾಯ್ತದ ಗೊತ್ತೇನವ್ವ, ಈಗ ನಾವು ರೈತರುಗಳು ಯಾವಾಗ್ಲೂ ಕರೆಂಟ್ ಕೊಡೋರ್ನ ಏನಾರು ಹೇಳ್ತಲೇ ಇರ್ತೀವಿ. ರಾತ್ರಿ ಕೊಡ್ತಾರೆ, ರಾತ್ರಿ ಹೋಗಿ ರೈತರು ಕರೆಂಟ್ ಆನ್ ಮಾಡ್ಬಿಟ್ಟು ಆಯ್ಸಕ್ ಆಯ್ತದ, ಕಾಡು ಪ್ರಾಣಿಗಳಿರ್ತವೆ ಅವು ಕಡಿತತೆ, ಹಂಗಾಗಿ ಬೆಳಗ್ಗೆ ಕೊಟ್ರೇನು ಅಂತ. ಈಗ ಬೆಳೆಗಳಿಗೆ ನೀರ್ ಯಾವಾಗ ಬೇಕು, ರಾತ್ರಿ ಬೇಕು ಬೆಳಗ್ಗೆ ಬೇಕು, ಅದು ಯಾವಾಗ ಬಿಸಿಲು ಜಾಸ್ತಿ ಇದ್ದಾಗ. ಈ ಸೋಲಾರ್ ಪಂಪ್ ಯಾವಾಗ ಕೆಲಸ ಮಾಡುದ್ ಮತ್ತೆ ಬಿಸಿಲಿದ್ದಾಗ, ಅಂದ್ರೆ ಯಾವಾಗ ನೀರ್ ಬತ್ತದೆ ಪಂಪಿಂದ ಬೆಳಿಗ್ಗೆ ಬಿಸಿಲಿದ್ದಾಗ, ಅಂದ್ರೆ ಈ ಪಂಪ್ ಹಾಕಬಿಟ್ರೆ ಬಿಸಿಲು ಜಾಸ್ತಿ ಆದಂಗೆ ನೀರು ಬತ್ತಾ ಇರ್ತದೆ, ಬೆಳೆನು ಚೆಂದಾಗಿರ್ತೈತೆ. ಬಿಸಿನೀರ ಅಲ್ಲ ಕಣಪ್ಪ, ಬಿಸಿಲು ಇರ್ದಂಗೆ ನೀರು ಪಂಪ್ ಕೆಲಸ ಮಾಡ್ತದ. ಅವಾಗ ನಾನು ಯಾಕೆ ಇದನ್ನ ಹೇಳಿದ್ರಿ ಅಂತಂದ್ರೆ, ಈ ನಮ್ಮ ಮೈಸೂರು ಪೇಟೆಗೆ ಹೋಗಿದ್ದಕ್ಕವ ನಮ್ಮ ಬಾಮೈದನ್ ಮೊಮ್ಮಗು ಅದೇನೋ ನಾಮಕರಣ ಹೋಗಿದ್ದಾಗ ಏನೆಲ್ಲರೂ ಬಿರ್ಬಿರ್ನೆ ನೀರು ಇಕಳಿ ನೀರು ಇಕಳಿ ಅಂತವ್ರು. ನಾನು ನೀರೊಳಗೆ ಎಲ್ಲಿ ನೋಡ್ತಾವೆ, ಇಲ್ಲ ಈ ಅದೇನೋ ನಲ್ಲಿಯ ತಿರುಗಿಸು ಮ್ಯಾಗಿಂದ ಬತ್ತದೆ ಅಂತ. ಏನ್ ಬಿಸಿನೀರೇ ಬರೋದ, ಒಂದ್ ಕಡೆ ಬಿಸಿನೀರು ಒಂದ್ ಕಡೆ ತಣ್ಣೀರು, ನಾನು ಇದೆಲ್ಲಿಂದ ಬಂದವ್ದು ಅಂತಂದ್ರೆ, ಅಣ್ಣ ಫಸ್ಟ್ ನೀರು ಇಕ ನೀನು ಆಮೇಲೆ ಹೇಳ್ಕೊಟ್ಟನು ಅಂತಂದ. ಆಮೇಲಿಂದ ಮನೆ ಮ್ಯಾಕ್ ಕರ್ಕೊಂಡು ಹೋದಕ್ಕಪ್ಪ, ಅದೇನೋ ಬೆಳ್ಳು ಬೆಳ್ಳು ಒಳಿತಾ ಅದೇ ಈ ಕಾಗೆ ಬಂಗಾರ ಶೀಟ್ಗಳು ಅದ್ನೋಗ್ಬಿಟ್ಟು ಅಲ್ಲಕ್ಕಪ್ಪ ಇಲ್ಲಿ ನೀರಿಲ್ಲ ಏನಿಲ್ಲ ಇದೆಲ್ಲಿ ನೀರು ಸುರಿಸ್ದದು ಅಂತಂದ್ರೆ, ಆಮೇಲಿಂದ ಹೇಳ್ದ ಟ್ಯಾಂಕಲ್ಲಿ ನೀರಿರ್ತದೆ ಇದ್ರ ಮ್ಯಾಕೇನೋ ಸೂರ್ಯನ ಕಿರಣ ಬೀಳ್ತದೆ ಆಮ್ಯಾಗ ಬಿಸಿ ಆಯ್ತದೆ. ಈಗೆಲ್ಲ ಕೊಳವೆಗಳು ಬಂದ್ಬಿಟ್ಟವ ಕಣ್ಣ, ಪ್ಲೇಟ್ ಹೊಂಟಾಯ್ತು, ಪೈಪ್ಗಳು ಬಂದ್ಬಿಟ್ಟವೆ, ಕೊಳವೆನಾಗೆ ನೀರ್ ಆದ್ಬಿಟ್ಟು ಬಿಸಿಯಾಗಿ ಹೋಯ್ತದಂತೆ. ಅದು ಬಿಸಿಲನ್ನ ಸದುಪಯೋಗ ಪಡಿಸ್ಕೊಳ್ಳೋದು. ಈಗ ನೋಡಪ್ಪ ಬರ್ಕೊಂಡಿದ್ದೀನಿ ಕೇಳ್ಕೊಳ್ರಪ್ಪ, WWW ಏನಪ್ಪ ಅದೇನೋ ಹಂಗದೇ ಕಣ, ಅದೇನೋ ಆನ್ಲೈನ್ ಅಲ್ಲಿ ಅರ್ಜಿ ಹಾಕ್ಬೇಕಲ್ಲ ವೆಬ್ಸೈಟ್ ವಿಳಾಸ ಅದೇನೋ ಅದೇನೋ ಬೇರೆ ಭಾಷೆಗೆ ಡಬ್ಬು ಅಂದ್ರೆ ಕಾಸು ಅಂತಲ್ಲ ನೀನು ಹಣ ಗೊತ್ತಾಯ್ತತೆ ನೀನು. ಆಮೇಲೆ sauramitra.com ಅಲ್ಲಿಗೆ ಹೋಗ್ಬಿಟ್ಟು ಅರ್ಜಿಯ ಹಾಕ್ಬೇಕು. ಅಲ್ಲಿಗೆ ಹೋಗ್ಬೇಕು, ಅಲ್ಲಿಗೆ ಹೋಗ್ಬೇಕಪ್ಪ ಆಫೀಸ್ಗೆ. ಅಲ್ಲ ಕಣ್ಣ ಅಂದ್ರೆ ಆ ವೆಬ್ಸೈಟ್ ಹೋಗು, ಕಂಪ್ಯೂಟರ್ ನಿನ್ ಮಕ್ಳಿಗೆ ಹೇಳಿದ್ರೆ ಮಾಡ್ಕೊಡ್ತಾವೆ. ಅಲ್ಲಿಗೆ ಹೋಗಂಗಿಲ್ಲ. ಇಲ್ಲ ಇಲ್ಲ ಇಲ್ಲ ಸರಿ ಬಿಡು. ಅದೆಲ್ಲಿರ್ತದೆ ಗೊತ್ತಾ ನಿಂಗೆ, ಕಂಪ್ಯೂಟರ್ ಅಲ್ಲಿ ಅದೇನೋ ಟಕ ಟಕ ಟಕ ಟಕ ಅಂತ ಬಡದ್ಬಿಟ್ರೆ ಕಿಲಿ ಮಣೆ ಮುಂದೆ ಕುಂತ್ಕೊಂಡು ಬಂದ್ಬಿಡ್ತದ ಕಣ. ಅದು ಬಡಿಬೇಕಪ್ಪ ವೆಬ್ಸೈಟ್ ಇಲ್ವಾ, ಅದ ಕುಟ್ಬೇಕು ಕಿಲಿಮಣಿಯ. ಅಲ್ಲಿ ಹೋದ್ರೆ ನಿಂದು ಎಲ್ಲ ಇವ್ರ ಕೊಡ್ಬೇಕಂತೆ. ನಿಂದು ಜಮೀನಲ್ಲಿ ಸೋಲಾರ್ ಪಂಪ್ ಸೆಟ್ ಹಾಕ್ಸ್ಕೊಂಡಿದ್ರೆ, ಅಂದ್ರೆ ಪಂಪ್ ಸೆಟ್ ಇವ್ರ, ನಿಂದು ಹೆಸರು, ನಿಂದು ಫೋಟ, ಆಮೇಲೆ ಏನೇನ್ ಜಮೀನ್ ದಾಖಲೆ ಐತಲ್ಲ ಆ ದಾಖಲೆ ಎಲ್ಲ ಕೊಟ್ಬಿಟ್ಟು ಆನ್ಲೈನ್ ಅಲ್ಲಿ ಹಾಕಿದ್ರೆ ಅಲ್ಲಿ ಯಾರ್ಯಾರು ಈ ಸೇವೆ ಕೊಡ್ತಾರಲ್ಲ ಅವ್ರದ್ದು ಬಂದ್ಬಿಡ್ತದಂತೆ ಟೈ ಅಂತ ಎಲ್ಲಾರ ಹೆಸರುವೆ ಹೆಸರುಗಳು. ನಿನ್ಗೆ ಯಾರನ್ನ ಬೇಕಾದ್ರು ಆಯ್ಕೆ ಮಾಡ್ಕೊಂಡು 20% ಹಣ ಕಟ್ಬೇಕು ನೀನು. ಇನ್ 80% ಸರ್ಕಾರವೇ ಕೊಡ್ತದೆ. ಅಂದ್ರೆ 10,000 rupees ಇದ್ರೆ 2,000 rupees ನಾವು ಕಟ್ಬೇಕು. ಚೆನ್ನಾಗಿ ತಿಳ್ಕೊಂಡೆ ಅಲ್ವಾ. ಸರಿ ಉಳ್ದ ಮತ್ತೆ ಇನ್ನುಳಿದಣ ಅವರೇ ಕಟ್ಕೊಂಡಾರ ಸರ್ಕಾರದವ್ರು ಕೊಡ್ತಾರೆ ಇಲ್ವಾ. ಈಗ ಈ ತಿಂಗಳ ಕಡೆ ಅಂತೆ ಅರ್ಜಿ ಹಾಕಕ್ಕೆ ಬಿರ್ನ ಹಾಕಬೇಕು ಡಿಸೆಂಬರ್. ಅದಕ್ಕ ಅವರು ಹೇಳ್ತಾ ಇದ್ರು ಏನಾರು ತೊಂದ್ರೆ ಆದ್ರೆ ರೈತರಿಗೆ, ಇದು ರೈತರಿಗೆ ಇರೋದ್ ಕಾರಣ ಯೋಜನೆ ಯಾರ್ಯಾರು ಹಾಕಕ್ ಬಿಡುದಿಲ್ಲ. ಆಮೇಲೆ ಬಿಸಿನೀರ್ ಕಾಯಿಸ್ಕೊಳಕ್ ಅಲ್ಲ ಇದು ಯೋಜನೆ, ಬಿಸಿನೀರ್ ಕಾಯಿಸ್ತಾರೆ ಸೋಪು ಮತ್ತೆ ಇದನ್ನ ಎಲ್ಲ ಇಡ್ಕೊಂಡು ಅಲ್ಲೇ ಸ್ನಾನ ಮಾಡ್ಕತೀನಿ ಅಂತ ಹೋಗ್ಬಿಟ್ಟಿಯ. ಇದು ಕೊಳವೆ ಬಾವಿಯಿಂದ ನೀರೆತ್ತಕ್ಕಿರೋ ಪಂಪ್ ಸೆಟ್ಗೆ ವಿದ್ಯುತ್ ಕೊಡೋದು, ಬಿಸಿನೀರಲ್ಲ. ಮತ್ತೆ ಅಲ್ಲೋಗಿ ಸ್ನಾನ ಮಾಡಕ್ ಆಯ್ತಿದೆ ಅಂತ ಹೇಳ್ಬಿಟ್ಟು ಹೊಂಟಿಯ. ಅದು ಯೋಜನೆ ಈಗ ರೈತರಿಗೋಸ್ಕರನೇ ಜಾರಿಗೆ ಬಂದಿರೋದ್ರಿಂದ ಸುಮಾರು ಜನ ರೈತರಿಗೆ ಅನುಕೂಲ ಆಯ್ತದೆ. ಬಿರ್ಬಿರ್ನೆ ಹೋಗಿ ಅರ್ಜಿ ಹಾಕಬೇಕು. ಏನಾರು ಸಮಸ್ಯೆ ಆದ್ರೆ ಮೈಸೂರು ಪೇಟೆನಾಗೆ ಅವರಲ್ಲ, ಅವ್ರು ಹೇಳವ್ರೆ, ಏನು ಹೇಳದ್ನಲ್ಲ ಆಗ್ಲೇ ನಿಮ್ಗೆ ವಿದ್ಯುತ್ ಇಲಾಖೆ ಹೆಸರು, ಆ ಆಫೀಸ್ ಹೋದ್ರೆ ಅಲ್ಲಿ ತಿಳಿಸ್ಕೊಡ್ತಾರಂತೆ. ಈಗ ನೋಡಪ್ಪ, ನಮ್ಮಿಬ್ಬರು ಯಾರ್ಯಾರು ಏನೇನೋ ಹೇಳ್ತಾರೆ ಅಂತ ಕೇಳಬಾರ್ದಂತೆ. ಅವ್ರು ಹೇಳ್ದಂಗೆ ಕೇಳಬೇಕು ನಾವು. ಅವ್ರ ಹತ್ರ ಹೋಗಿ ಮಾಹಿತಿಯ ಪಡ್ಕೊಂಡು ಸರಿಯಾದ ಕ್ರಮದಾಗ ಅರ್ಜಿ ಹಾಕ. ಈಗ ನೋಡಪ್ಪ, ನಮ್ಮಿಬ್ಬರಿಗೆ ನೀನ್ ಹೇಳ್ದೆ ಕೂರಿಸ್ಕೊಂಡು, ಗಿಣಿ ಹೇಳ್ದಂಗೆ ಹೇಳ್ದೆ ಅಲ್ವಪ್ಪ. ಈಗ ಹೆಂಗಿದ್ರೂ ನಾಳಿಕೆ ಎಲ್ರೂ ಒಂದು ಪಂಚಾಯತಿ ಆಫೀಸ್ನಲ್ಲಿ ಸೇರ್ತೀಮಲ್ಲ, ಈಗ ಮಹಿಳಾ ಸ್ವಸಹಾಯ ಸಂಘದವರು ಬರ್ತಾರೆ ಕಯ್ಯ, ಅದಕ್ಕೆ ಅದನ್ನ ಹಿಡ್ಕೊಂಡಮ್ಮ ನೀನು ಈ ಐಕ ಹೈಸ್ಕೂಲ್ನಲ್ಲಿ ಪಾಠ ಓದ್ತಾರಲ್ಲ ಹಂಗ ಓದು. ಮಾಡೋದಿಲ್ಲ ನಾನು. ಮತ್ತೆ ಈಗ ನಿಮ್ಮಿಬ್ರಿಗೆ ಹೇಳಿದಿನಲ್ವಾ, ನಿಮ್ಮಿಬ್ರು ತಲೆನಾಗ ಹೆಂಗ್ ಹೋಗದೆ ಅಂತ ಪರೀಕ್ಷೆ ಮಾಡೋದ್ ಹೆಂಗೆ? ಜಯಣ್ಣಮ್ಮೆಷ್ಟು ನೀನು, ನೀವಿಬ್ರು ಹೇಳಿ, ತೆಪ್ಪಾದ್ರೆ ತಿತ್ತಿನ್ ನಾನು. ಹಂಗೆ ಮಾಡೋಣ. ಹೆಣ್ಣು ಮಕ್ಳಿಗೆ ನೀನ್ ಹೇಳವ, ಗಂಡ ಹೆಕ್ಳುಗಳಿಗೆ ನೀನ್ ಹೇಳು. ಅದಕ್ಕೆ ಬೇಕಾದ್ರೆ ಹೆಣ್ಣು ಹೆಕ್ಳು ಹೇಳ್ಬೇಕು, ಗಂಡು ಮಕ್ಳು ಹೇಳೋಣ. ಅಲ್ಲ ಅವ್ ನೀವು ಗಂಡಸ್ರಿಗೆ ಹೇಳವ್ ಹೆಂಗಸರಿಗೆ ಹೇಳ್ತೀನಿ. ಸರಿ ಬಿಡು. ಮತ್ತೆ ಇದೇ ನೀ ಕಾಲದಲ್ಲೂ ನಮ್ ಜಯಣ್ಣ ಹಿಂಗ್ ಹೇಳ್ತಾನೆ ನೋಡು. ಈಗ ನೀನು ಸರಿಯಾಗಿ ಅರ್ಥ ಮಾಡ್ಕೊಳ್ಳಿಲ್ಲ ನನ್ನ. ಹೇಳಪ್ಪ ಅರ್ಥ ಆಗಂಗೆ. ಈಗ ಕೃಷಿನಲ್ಲಿ ಮಹಿಳೆಯರು ಕೆಲಸ ಮಾಡ್ತಾರಲ್ಲ ಹೆಣ್ಮಕ್ಳು, ಅವರದ್ದು ಒಂದು ದಿನಾಚರಣೆಯ ಪಂಚಾಯತಿ ಆಫೀಸ್ನಲ್ಲಿ ಮಡಿಕೊಂಡವ್ರೆ. ಕೃಷಿಕರದ್ದು ಈ ಮಣ್ಣಿನ ದಿನಾಚರಣೆ ಆಯ್ತಲ್ಲ, ವಿಶ್ವ ಮಣ್ಣಿನ ದಿನಾಚರಣೆ, ಅವರದ್ದು ಒಂದು ಬೇರೆ ಸಭೆ ಮಾಡ್ಕೊಂಡವ್ರೆ ಇಲ್ವಾ? ಎರಡು ಒಟ್ಟಿಗೆ ಮಾಡೋದಿಲ್ಲ. ಈಗ ಕೃಷಿಕರದ್ದು ಏನು ಸಭೆ ನಡೀತದಲ್ಲ ಅದರಾಗೆ ನೀನ್ ಮಾತಾಡು, ಈ ಮಹಿಳೆಯರದ್ದು ಏನ್ ಸಭೆ ನಡೀತದಲ್ಲ ಅದರಾಗೆ ಕಮಲಕ್ ಮಾತಾಡು. ನೀನು ಹಿಂಗಡಿಸ್ತಾ ಇದ್ದ ಬಿಡು ಜಯಣ್ಣ. ಅದ್ ಯಾಕ ಹಿಂಗಡಿಸೋ ಪ್ರಶ್ನೆ ಅಲ್ಲ. ಆ ಸಭೆ ಮುಗಿಸ್ಕೊಂಡ್ ಕಮಲಕ್ಕ ಮನ್ಗೋಯ್ತಾಳೆ ಇಲ್ವಾ? ಈ ಮಣ್ಣಿನ ದಿನಾಚರಣೆ ಸಭೆನಾಗೆ ನಾನು ನೀನು ಕುಂತ್ಕೊಳ್ಳೋಮ. ತೀರಾ ನಿನಗೆ ಅಷ್ಟ್ ಮಾತಾಡ್ಲೇಬೇಕು ಅಂತ ಇಷ್ಟ ಇದ್ರು ನೀನು ಮಾತಾಡಪ್ಪ, ಬೇಡ ಜಯಣ್ಣನು ಬರಲ್ವಾ ಅಲ್ಲಿ, ನೀನು ಬಂದ್ಬಿಡೋಣ. ಆಯ್ತು, ನಾನೇನಾರು ಅಲ್ಲಿ ತಪ್ಪು ಹೇಳಿದ್ರೆ ನೀ ಸರಿ ಮಾಡ್ಬಲ್ಲ. ನೀನ್ ಇದ್ ಕಡೆ ಜಯಣ್ಣ ಇದ್ ಕಡೆ ನಾ ಏನ್ ಒಂಟಿ ಆಗಿದ್ದಾನ? ಇಲ್ಲ ಅಲ್ವಾ. ಯೋ, ಈಗ ಏನು ವಾತಾವರಣದಾಗ ಚಳಿ ಜಾಸ್ತಿ ಆಗ್ಬಿಟ್ಟು. ಅಯ್ಯೋ ಬಿಡಪ್ಪ, ಅದೇನವ ಚಂಡಮಾರುತದ ಹೆಸರು ಏನೋ ದಿ ಅಂತ ಬರ್ತದಲ್ಲ, ಏನಪ್ಪ ದಿತ್ವ ಕಮಲಕ್ಕೆ ಯಾಕವ ಹಿಂಗ್ ಕಂಡ್ಕೊಂಡ್ಬಿಟ್ಟೆ? ಶ್ರೀಲಂಕಾ ಅಲ್ಲಿ ಅಪಾರ ಆಸ್ತಿ ಪಾಸ್ತಿ ಎಲ್ಲ ನಷ್ಟ ಆಗ್ಬಿಟ್ಟದಂತೆ ದೇಶ. ಆಮೇಕೆ ಏನು ಇದು ಚಳಿ ಮಳೆ, ಬೆಂಗಳೂರು ಪೇಟೆನಾಗೆ ಏಟವ 12 ಡಿಗ್ರಿ ಹೊಟ್ಟೈತಂತೆ, ಮೈಸೂರು ಪೇಟೆಗೇನ್ ಕಮ್ಮಿಯೇ 16 ಆಗಿತ್ತು ಕಣ್ಣ. ಒಳ್ಳೆ ಸ್ವಾನೆ ಈಗ ತಕೊಳಪ್ಪ ತರಕಾರಿ ಎಲ್ಲ ಬೆಳೆಗಳಿಗೆ ಅಣು ಕೇಳ್ದ ಸುದ್ದಿ ಏನಪ್ಪ ಬೆಂಗಳೂರು ಪೇಟೆನಾಗೆ ಯವ್ವ ನುಗ್ಗೆಕಾಯಿ 500 ರೂಪಾಯಿ. ಅಯ್ಯೋ ತಕ್ಕಪ್ಪ, 100 ರೂಪಾಯಿ ಎರಡು ನುಗ್ಗೆಕಾಯಿ ಅಣ. ನೀನು ಮನೆ ಹಿಂದ್ಗಡೆ ನುಗ್ಗೆ ಗಿಡ ಬೆಳೆಸಿಯಲ್ಲ, ಅದಕ್ಕೆ ಕಮಾಂಡೋಗಳು ಮಡಿಕೋಬೇಕು ನೀನು. ಕಮಾಂಡೋಗಳು ಕಾಯಕ್ಕೆ ಕಣ್ಣ, ಯಾರು ಬಂದ್ ಕಿತ್ಕೊಳ್ದಂಗೆ ಗಣ್ಣಿಡ್ಕೊಂಡು ನಿಂತಿರ್ತಾರಲ್ಲ ಅಣ್ಣ. ಈ ಪ್ರಧಾನ ಮಂತ್ರಿಗಳು ಈ ದೊಡ್ಡ ದೊಡ್ಡ ಮನ್ಸರೆಲ್ಲ ಬಂದಾಗ ಸುತ್ತ ನಿಂತ್ಕೊಂಡ್ ಬರುದಿಲ್ವಣ್ಣ? ಗನ್ಮುನು ನಿಂತ್ಕೊಂಡಿರ್ತಾರಲ್ಲ, ಮೊನ್ನೆ ಹೋಗಿ ನೋಡಿದ್ವಲ್ಲ ಅದೇ ಗನ್ಮುನು ಕಪ್ಪ. ಹಂಗೆ ಮರ್ಕು ಮಾಡ್ಬಿಡು, ಮರ್ಕು ಮಡ್ಗು. ಯಾರು ನೆನ್ನೆ ತಾನೇ ಅವ್ನ ಮನೇಲಿ ನುಗ್ಗೆಕಾಯಿ ಸಾರು ಬಂದ್ ಹೇಳ್ದ ಕಮಲಕ್ಕ, ಈಗ ತಾನೇ ನುಗ್ಗರೆಕಾಯಿ ಸಾರು ತಿನ್ಕೊಂಡ್ ಬಂದೆ ಅಂತ ಹೇಳ್ತೀನಿ. ಅವನಿಗೆ ಗೊತ್ತಿಲ್ಲ, ಗೊತ್ತಿರ್ಲಿಲ್ಲ. ನಿಮ್ ಮನೆಗೂ ಒಂದ್ ಎರಡು ತಂದು ಕೊಟ್ನ? ಅಯ್ಯೋ ಅದಂತೂ ಇಲ್ವೇ ಇಲ್ಲ, ಇನ್ ಕೊಡೋಕಿಲ್ಲ ಬಿಡು. ಯಾಕೆಂದ್ರೆ 50 ರೂಪಾಯಿ ಆಗ್ಬಿಟ್ಟದ, ದೂರದಿಂದ ಮರ ನೋಡ್ಕೋಬೇಕಷ್ಟೇ ನಾವು. ಅತಿಯಾಗಿ ಹೇಳ್ದನು ಕೇಳು, ನುಗ್ಗೆಕಾಯಿ 500 ಒಂದಿರ್ಲಪ್ಪ. ತಾಮು ಈ ಸ್ಕೂಲಲ್ಲಿ ಪ್ರೈಮರಿ ಸ್ಕೂಲ್ ಓದ್ತಿರ್ಲಿಲ್ವಪ್ಪ ಶಿಸ್ವಿ ಯಾರ, ಆವಾಗ ಏನ್ ಮಾಡೋರು ನಮ್ಮನೆ ಇತ್ತರಲ್ಲಿ ಸುಮಾರಿತ್ತು ಯಾವ್ದ ಈ ನುಗ್ಗೆ ಗಿಡಗಳು ಮರ ಆಗಿ ಅವು ಕಾಯಿ ಬಿಡ್ತಾ ಇತ್ತು, ಅಪಾರ ಬೆಳೆದ್ ಬಿಡೋದಲ್ಲ. ಅವಾಗ ಏನ್ ಮಾಡೋರು ನಮ್ಮವ್ವ ಅದ 4 ಇದ್ ಮಾಡಿ ಸುತ್ತಿದ್ದಾರ್ದಲ್ಲಿ ಕಟ್ಟು ಕೊಡೋರು. ಎಲ್ಲದಕ್ಕೂ ಬೇಕಿದ ತಕತಾರೆ ಅನ್ಕೊಂಡು ಅವಾಗ ಮಾರ್ಕೊಂಡ್ ಬರೀನಿ ನಾನು ಪಕ್ಕದ ಕೆರೆಗೆ ಹೋಗ್ಬಿಟ್ಟು. 10 ನಿಮಿಷ ಖಾಲಿ ಆಗೋದು ಜಯಣ್ಣ, ಅದು ದುಡ್ಡೇನ್ ಮಾಡುವೆ ಆಮೇಲೆ 1 ರೂಪಾಯಿ ಅವಾಗ ಮೂಕವ್ವ. ಆಗ ನಾನು ಹೇಳ್ತಿರೋದು 40 ವರ್ಷದ ಹಿಂದೆ, ಏನು ಈಗ್ಲ ಒಂದ್ ಕಾಸ್ ಏನ್ ಮಾಡುವೆ ಹೇಳು, ಅದನ್ನ ತಂದ್ ಕೊಡ್ತಿದ್ದೀಕಪ್ಪ ನಾನೇನು ಜೋಬಳ್ಬಳು ಇಟ್ಕೊಂಡ್ಬಿಡ್ತಿದ್ನ ಯಾರಿಗೆ ಗೊತ್ತು ಬಿಡಾಳು ಹಿಂದಕ್ಕೆ ಹರ್ಕಡೆ ತಕೊಂಡ್ ಬಾಸುಂಡ ಇಟ್ಕಿಟ್ಕೊಂಡ್ರೆ ಅಲ್ಲ ಕಣ್ಣ. ಕೊಟ್ಟಿದ್ ನಿಮ್ಮ ಅವ್ವ, ಮಾರಿದ್ ನೀನು, ಏಟಕ್ ಮಾರ್ದೆ ಅಂತ ಅವ್ ನಿಮ್ಮ ಅವ್ಗೆ ಹೆಂಗ್ ಗೊತ್ತಾಗಬೇಕು? ಗೊತ್ತಾಯ್ತು ನೀನಲ್ಲಿ 2 ರೂಪಾಯಿ ಮಾರು 1 ರೂಪಾಯಿ ತಗೋ ಅಂತಂದ್ರೆ ಪಕ್ಕದ ಕೆರೆಯವ್ರು ಅಂತಂದ್ರೆ ಏನು ನಮ್ಮೂರ್ಗೆಲ್ಲ ಬತ್ತಿರ್ಲಿಲ್ವಯ್ಯ ನಿಮ್ಮ ಐದ ತಂದಿದ್ದ ನುಗ್ಗ್ಯಾಕ ಇಷ್ಟ ಕೊಟ್ಟ ಅಂತ ಅನ್ಕೊಂಡು ಆಮೇಲೆ ಸರಿಯಾಗಿ ಹೇಳಲಿಲ್ಲ ಅಂದ್ರೆ ನಮ್ಮವ್ವ ಸರಿಯಾಗಿ ಕೊಡೋಣ. ಹೆಂಗ್ ಮಾರ್ತಿದ್ದ ಹೇಳು, ಹೆಂಗ್ ಮಾರ್ತಿದ್ದೆ ಅಂದ್ರೆ ಅಲ್ಲ ಯಾರು ಹೇಳು ಅಂತ ಕೇಳ್ತಾರ ಮೈಕ್ ಹಾಕೊಂಡ್ ಬರ್ತಾರಲ್ಲ ಈ ಸ್ಕೂಟರ್ನಾಗ ನುಗ್ಗ್ಯಾಕ 500 ಅಂತ ಅನ್ಕೊಂಡು ಕೇರಸೊಪ್ಪು ಅವ ಎಲ್ಲ ಇಲ್ಲ ನಾವೇನ್ ಮಾತೇ ಆಡ್ತಿರ್ಲಿಲ್ಲ ಬಿಡು ಬಾಯಿನಾಗ ಹೇಳ್ತಿರ್ ಸುಮ್ಮನೆ ತಗೊಂಡ್ ಹೋಗಾಮು ಮನೆ ಮುಂದೆ. ಅವೋ ಈಗ ನಂಗ್ ಮನೆ ಒಳಗಿರ್ತಿದ್ರ ಜಗತಿ ಮೇಲೆ ಕುಂತಿರೋರು ಆಯ್ತಾ, ಏನಾರ ನಾವ್ ಹೋಯ್ತು ಅಂತಂದ್ರೆ ಇದ್ಯಾಕ ಐದ ಈ ಕಡೆಗ್ ಬಂದಿದ್ ಅನ್ಬಿಟ್ಟು ನೋಡ್ಬಿಟ್ಟು ಕೊಡಪ್ಪ ನಮ್ಗೆ ಎರಡು ಕಟ್ಟ ಅಂತ ಇಸ್ಕತಿದ್ರು. ಹಂಗ ಏನ್ ಕಿರಿಸ್ತಿರ್ಲಿಲ್ಲ ಬಿಡು, ನೀನು ನನ್ನ ಕೈ ಹೇಳ್ಸಕ ಪಿಲಾನ ಮಾಡ್ತಿದ್ದ ನಿಂದು ಐಡಿರಿಯಾ ಏನಿತ್ತು ಅಂತ ತಿಳ್ಕೊಳ್ಳೋ ಐಡಿರಿಯಾ. ಯಾಕೆಂದ್ರೆ ಈಗ 500 ರೂಪಾಯಿ ಅದಲ್ಲ ಈಗ್ಲೂ ಏನಾರ ಹಂಗೆ ಒಂಟಿ ಏನೋ. ಈಗ ಏನಾರ 500 ರೂಪಾಯಿ ಏನಾರ ನಮ್ಗೆ 1 ಕೆಜಿ ನುಗ್ಗೆಕಾಯಿ ಬಂದ್ಬಿಟ್ರೆ ಜಯಣ್ಣ ಬಂದದೆ ಬರದೇನು ಅದೇ ಅನ್ನೋದಾದ್ರೆ ನಾವು ಈ ಸ್ಕೂಟರ್ನಲ್ಲಿ ಹೋಗಿ ಮಾರ್ಕೊಂಡ್ ಬರೋಣ ಬಿಡು. ನುಗ್ಗೆಕಾಯಿ ನಿಮ್ ಗಿಡದಲ್ಲಿ ಅದೇ ಹೊಸಿ ಮತ್ತೆ ಬಿಡು ಮತ್ತಿನ್ನೇನು ಎಲ್ಲಾ ತರಕಾರಿ ಬೆಳೆನು ಜಾಸ್ತಿ ಆಗ್ಬಿಟ್ಟದೆ ಮತ್ತೆ ಈರುಳ್ಳಿ ಒಂದ್ ಕಡಿಮೆ ಅದೆ ಯಾವಾಗ ಆಗ್ತದೋ ಆಯ್ತೋ ಈರುಳ್ಳಿ ಸಾರ್ ಮಾಡ್ಕೊಳಂ ಬಿಡು ಅದು ಜಾಸ್ತಿ ಆಗ್ಬಿಟ್ರೆ ಬರೀ ಬೇಳೆ ಸಾರು ಅವು ಬೇಳೆಗೂ ಧಾರಣೆ ಜಾಸ್ತಿ ಆಗ್ಬಿಡದಂತೆ. ಅವರೆಕಾಯಿ ಯಾರೋ ಹೇಳ್ತಾ ಇದ್ರು ಉಣಸುರ್ತಾವ ಈ ಸೊಗಡದಂತೆ ಅವರೆಕಾಯಿನಾಗೆ ಚೋಳಿಗೆ ಹೂವೆ ಉದುರ್ಕೊಂಡ್ ಹೋಗ್ಬಿಟ್ಟದ. ಹಂಗಾಗಿ ಜಯಣ್ಣವ್ರೆ ಈ ಸರಿ ಅವರೆಕಾಯಿ ಕಮ್ಮಿ ಅಂತ ಹೇಳ್ತಾ ಇದ್ರು. ಹೆಂಗೋ ನಂಗೊಂದು 5 ಕೆಜಿ ಕೊಡಪ್ಪ ಸೊಗಡ ಅವರೆಕಾಯಿನಲ್ಲಿ ಉಪ್ಪುಟ್ಟು ಆಮೇಲೆ ರೊಟ್ಟಿ ಆಮೇಲೆ ಇದಕ್ಕವ್ರೆ ಸಾರು ಎಲ್ಲ ಮಾಡಿಸ್ಕೋಬೇಕು ಅಂತ ಹೇಳ್ದೆ. ಏ ನಿಮ್ಗಿಲ್ಲ ಅಂದಿನ ಕೊಟ್ಟಿನಿ ಅಂತ ಹೇಳವ್ರೆ ಕಾಸ್ ಇಸ್ಕಂತಾರ. ಚಂದ್ರಣ್ಣನ್ ಹೊಲದಲ್ಲೇ ಇಲ್ವೇ? ಅವನಲ್ಲಿ ಕೊಡ್ತಾನೆ. ಇಲ್ಲ ಇಲ್ಲ ಜಯಣ್ಣ ಕೊಟ್ಟನು, ಇನ್ನೊಂದು ವಾರ ತಡ್ಕಯ್ಯ. ಈ ಕಾಸು ನೋಡಪ್ಪ ರೈತರುಗಳು ರೈತರು ತಾವ ಇಸ್ಕೊಂಡ್ರೆ ಕಾಸು ಪಾಸು ಕೊಡಬಾರ್ದು. ಅಂದ್ರೆ ಅಂದ್ರ ನಿನ್ ಏನ್ ಬೆಳಿತೀಯಲ್ಲ ಅದನ್ನ ಅವ್ರಿಗೆ ಕೊಡು. ಅವಾಗ ಹಿಂದಿನ ಕಾಲದಲ್ಲಿ ಬಾಲ್ಟರ್ ಬಾಲ್ಟರ್ ಹೌದು ಬಾಲ್ಟರ್ ಯಾವ್ದಯ್ಯ ವಿನಿಮಯ ಮಾಡ್ಕೊಳ್ಳೋದು ಬಾರ್ಟರ್ ಸಿಸ್ಟಮ್ ಅಂತಾರ ಅದನ್ನ. ಬಾಲ್ಟರ್ ಬಾರ್ಟರ್ ಬರ್ಲಿಲ್ಲ ನಾಲ್ಗೆ ಒಳ್ಳಿಲ್ಲಪ್ಪ ಏನೋ ಹೇಳ್ದೆ ಇರ್ಲಿ ಚೆನ್ನಾಗಿ ಇರ್ಲಿ ನೀನ್ ಇನ್ನೊಂದ್ಕಿತ ಹೇಳು ನೋಡಮ್ಮ ಬಾಲ್ಟರ್ ಚೆನ್ನಾಗಿ ಹೇಳ್ದ ಹಂಚ್ಕೊಳದ್ ಕಣ್ಣಣ್ಣ ಹಿಂದೆಲ್ಲ ಸಂತ ನಡೀತಿದ್ ಅದಕ್ಕೆ ಅಲ್ಲೇ ನಾನ್ ಬೆಳೆದಿದ್ ನೀನು ನೀನ್ ಬೆಳೆದಿದ್ ನಾನು ಹಂಚ್ಕೊಳ್ಳೋದು ಇಲ್ವಾ? ಯಾವ ಈಗ ಅದೇನ ಕೃಷಿ ನಿರತ ಮಹಿಳೆಯರ ದಿನಾಚರಣೆ ಮಾಡಿದ್ರಂತಲ್ಲ ಏನ ಮಾತಾಡಿದ್ರಿ ಏನ್ ಕತೆ ಏನು ಅಂದ್ರೆ ಕಣ್ಣಣ್ಣ ಈಗ ಕೃಷಿನಲ್ಲಿ ಮಹಿಳೆಯರ ಪಾತ್ರ ಎಷ್ಟು ಮುಖ್ಯ ಅಂತ ಎಲ್ಲ ಬಹಳ ಚೆನ್ನಾಗಿ ಮಾತಾಡಿದ್ರು ಬಿಡು. ಅದನ್ನೇ ಏನು ಅಂತ ಕೇಳಿದ್ರು ಏನು ಅಂದ್ರೆ ನಿನ್ಗೆ ಗೊತ್ತಿರ್ಬೇಕು ಗಂಡ್ಸಾಗಿ. ಈಗ ನಿಮ್ ಮನೇಲಿ ನಿನ್ ಹೆಂಡತಿ ನಿನ್ಗೆ ಕೃಷಿನಲ್ಲಿ ಏನೇನ್ ಸಹಾಯ ಮಾಡ್ತಾ ಇಲ್ಲ? ಈಗ ಪ್ರಶ್ನೆ ಕೇಳಿದ್ದು ಜಯಣ್ಣ ಅಲ್ವಾ ಉತ್ತರ ಕೊಡ್ಬೇಕು. ಇಬ್ಬರಿಗೂ ತಿರಿಕೊಂಡು ಅಂದಿಕ್ಕೆ ಗೊತ್ತಾದೆ ಇಲ್ಲ ಕಣ್ಣಣ್ಣ. ಎಷ್ಟೋ ಮನೇಲಿ ಮಕ್ಕಳೆಲ್ಲ ಪೇಟೆಗೆ ಹೊಂಟೋಗವ್ರೆ, ಅವ್ರ ಮನೇಲಿ ಅವ್ರ ಹೌದಿರಿ ಏನ್ ಚೆನ್ನಾಗಿ ಕೃಷಿ ಮಾಡ್ತಾವ್ರೆ ಗೊತ್ತೇ. ಆಮೇಲೆ ಗಂಡಿರು ನೆಟ್ಟಿಗಿದ್ರೆ ಸರಿ, ಇಲ್ಲ ಅಂದ್ರೆ ಅಂತ ಮನೇಲೂ ಅವ್ರೇನೆ ದುಡ್ದು ಮನೆ ಹೆಂಗ್ ನಡೆಸ್ತಾ ಇದೀವಿ ಅಂತ ಬಹಳ ಚೆನ್ನಾಗಿ ಹೇಳಿದ್ರು ಬಿಡು. ನೋಡವ್ವ ಈಗ ಹಳ್ಳಿಗಳಲ್ಲಿ ಕೃಷಿ ಮಹಿಳೆಯರು ಅಂತ ಹೇಳದ್ನಲ್ಲ ನಮ್ ಜಯಣ್ಣ, ಹಂಗಿಯೇ ನಮ್ ನಗರದಲ್ಲೂ ಕಾರ್ಮಿಕ ಮಹಿಳೆಯರು ಅವ್ರೆ. ಹೌದು ಆಯ್ತಾ, ಬರೀ ಅಲ್ಲೆಲ್ಲೋ ಫ್ಯಾಕ್ಟ್ರಿನಲ್ಲಿ ಗಾರ್ಮೆಂಟ್ಸ್ ಅಲ್ಲಿ ಹೋಗಿ ಕೆಲಸ ಮಾಡೋರು ಅಷ್ಟೇ ಅಲ್ಲ, ಮಹಿಳೆಯರು ಮನೇಲೂ ದುಡಿತಾರಲ್ಲವ ಅವರು. ಅದಕ್ಕೆ ನಮ್ ಬೆಲೆ ಕಟ್ಟಕ್ ಆದದ ನಾವೆಲ್ಲ ಏನು ಎದೆ ಅಗಲಿಸ್ಕೊಂಡ್ ಓಡಾಡ್ತೀವಿ ಅಂತಂದ್ರೆ ಮನೇಲಿ ಒತ್ತೋದಕ್ಕೆ ಆಗ್ತದಕ್ಕೆ ಓಡಾಡ್ತಿರೋದು. ಈಗ ಕೃಷಿ ಮಹಿಳೆಯರು ಅಂದೆಲ್ಲ ಎಷ್ಟ್ ಕೆಲಸ ಮಾಡಿದಾರವ ನಮ್ಮ ಮಹಿಳೆಯರು ಏನ್ ಜಯಣ್ಣ ಮಾತಾಡ್ತು ಅಯ್ಯಮ್ಮ ಏನ್ ಹೇಳ್ತು ಗೊತ್ತಾ, ಗಂಡಂಗ್ ಹಾವು ಕಚ್ಬಿಡ್ತಂತೆ, ಗಂಡಂಗ್ ಏನು ಕೆಲ್ಸ ಮಾಡಕ್ ಆಗಲ್ಲ. ಅವಾಗಿಂದ 15 ವರ್ಷದಿಂದ ತಾನೇ ದುಡ್ದು ಈಗ ಮಗಳು ಆಡಿಟ್ರಂತೆ. ಯಾವ ಯಾವ ಇಟ್ಟವ ಆಡಿಟರು ಅಂದ್ರೆ? ಲೆಕ್ಕಪತ್ರ ಎಲ್ಲ ನೋಡಲ್ವೇನಣ್ಣ? ಮನೆದ ಮನೆದಲ್ಲ. ಅಯ್ಯೋ, ನಿನ್ಗೆ ಹೇಳಕ್ ಆಗ್ತದೆ? ಆಫೀಸ್ ಇಟ್ಕೊಂಡಿದಾರ ಅಣ್ಣ? ಅದ ಓದದು, ಬಿ ಎ ಬಿ ಎಚ್ ಎಲ್ಲ ಓದಕ್ಕಿಲ್ಲ, ಹಂಗೆ ಆಡಿಟ್ರು ಅಂತೂ ಒಂದ್ ಕೋರ್ಸ್ ಅದೇ ಇದ್ದದ. ಅದ ಮಾಡ್ಕಂಡ್ರೆ ಈ ಕಂಪನಿಗಳಲ್ಲಿ ಲೆಕ್ಕಪತ್ರ ಬರೆಯ ಒಳ್ಳೆ ಕಮಾಯೇನು. ನೀನ್ ದುಡ್ಡು ಹೋಗ್ಬೇಡ ಕಣ, ಸಾಧನೆ ಸಾಧನೆ. ಗ್ಯಾರ್ಪೇಟೆ ತೋಕ್ ಹೋಗಿದ್ದಕ್ಕವ ಒಂದ್ ಮನೆ ಅಟ್ಟಿ, ಹಿರೇ ಯಜಮಾನ್ರು ಏನವ ಮನೆನಾಗೆ ಒಂದ್ ಮಗ ಹೆಣ್ಮಗ ಓಡಾಡ್ತಾ ಇತ್ತು. ನಾನು ಅವ್ರನ್ನ ಕೇಳ್ದೆ ಮಗ ಯಾವ್ದು ಅಂತ. ನಮ್ ಸೊಸೆ ಕಂಬುದ್ದಿ ಅಂದ್ರು, ಒಂದ್ ಎರಡ್ ಮಕ್ಕಳು, ಪುಟ್ಟ ಮಕ್ಕಳುಗಳು. ಮಕ್ಕಳು ನೋಡ್ಬಿಟ್ಟು ಕೇಳ್ದೆ ಮಗ ಅಥವಾ ಅಮ್ಮನ್ ನೋಡ್ಬಿಟ್ಟು ಕೇಳ್ದೆ? ಹಿರಕರನ್ ಕೇಳ್ದೆ, ಕೇಳು ವಿಚಾರವಾ ಹೇಳಪ್ಪ. ಆಮೇಲೆ ನಿಮ್ ಮಕ್ಕಳು ಎಲ್ಲ ಅಂತೆಲ್ಲ ಕೇಳ್ದ. ಅವ್ರಂದ್ರು ಇಲ್ಲ ಬುದ್ಧಿ, ನಮ್ ಮಗ ತೀರ್ಕ ಹೊಂಟೋದ ಅಂದ್ರು. ಓಹೋ, ನಿಮ್ ಮಗ ಇಲ್ವೇ ಹಂಗಾರೆ ಎಂದೆ. ಇಲ್ಲ ಅಂದ್ರು. ಮತ್ ನಿಮ್ ಸೊಸೆ ಇಲ್ಲೇ ಅವಳಲ್ಲ ಅಂತಂದ್ರೆ ಅವ್ರು ಏನ ಹೇಳಿದ್ರು ಗೊತ್ತಾ, ಈ ಮಗ ನಮ್ಮನ್ನೇ ಅಪ್ಪ ಅವ ಅಂತ ತಿಳ್ಕೊಂಡು ಇಲ್ಲೇ ಸೇವೆ ಮಾಡ್ತಾ ಇದೆ ನಮ್ನೇ ಅಂತ. ಆಮೇಲೆ ಹೆಣ್ಮಗನ ಮಾತಾಡಿಸ್ದೆ. ಅದಕ್ಕೆ ಮಗ ಏನಂತ ಗೊತ್ತಾ, ಮದುವೆ ಮಾಡಿ ಕೊಟ್ಮೇಲೆ ಇದೇ ನನ್ ಮನೆ, ಗಂಡ ಇರ್ನಿ ಇಲ್ದಲೇ ಹೋಗ್ಲಿ, ಈಗ ಇವ್ರ ಯೋಗಕ್ಷೇಮ ನೋಡ್ಕೊಳ್ಳೋರು ಯಾರು? ನಾನು ಹೊಂಟೋಗ್ಬಿಟ್ಟು ನಮ್ಮ ಅಪ್ಪ ಅವನ ಮನೆಗೆ ಸೇರ್ಕೊಬಿಟ್ರೆ, ಅದಕ್ಕ ಇಲ್ಲೇ ಇದ್ದೀನಿ, ಮಕ್ಕಳನ್ನ ಇಲ್ಲೇ ಬೆಳೆಸ್ತೀನಿ, ನನ್ ಗಂಡ ಏನ್ ಮಾಡ್ಬೇಕು ಅನ್ಕೊಂಡಿದ್ನಲ್ಲ ಅದನ್ನ ನಮ್ಮ ಅತ್ತೆ ಮಾವನ ಎದುರಿಗೆ ನಾನ್ ಮಾಡಿ ತೋರಿಸ್ತೀನಿ ಅಂತ ಹೇಳ್ಬಿಟ್ಟು ಆಮೇಲೆ ಮಾಡದೆ ಕಣ್ಣಣ್ಣ, ಒಂದ್ 10,000 ಕಟ್ಕೊಂಡದೆ. ಆಮೇಲೆ ಬ್ಯಾಂಕ್ ಇಂದ ಹೋಗಿ ಸಾಲವ ತಕೊಂಡು ಹಾಲ್ನ ಅಲ್ಲೇ ಹತ್ರದಲ್ಲಿ ಮಹಿಳಾ ಡೈರಿ ಐತಂತೆ ಅಲ್ಲಿಗೆ ಹಾಕಿ ಯವ್ವ ಹುಲ್ ಕತ್ತರಿಸೋದೊಂದು ಯಂತ್ರವ ಮಡಿಕೊಂಡದೆ. ಬರ ಬರ ಬರ ಅಂತ ಇರುತ್ತದ ಕಣ್ಣಣ್ಣ, ನೋಡಿದ್ರೆ ಎದ್ರಿಕೆ ಆಯ್ತದೆ. ಹೆಂಗೆ ಮಿಷಿನ್ಗೆ ಹುಲ್ಲ ಕೊಟ್ಬಿಟ್ಟು ಕತ್ತರಿಸ್ತದ ಗೊತ್ತಾ, ಚಕ ಚಕ ಚಕ ಅಂತ ನೋಡ್ಬೇಕಾ ಅಮ್ಮನ ಕೆಲ್ಸವ. ಬೆಳಗ್ಗೆ 4 ಗಂಟೆ ಹೇಳ್ತದಂತೆ ಕಣ್ಣಣ್ಣ, ಮತ್ತೆ ಮಾವನ್ ಸೇವೆ ಮಾಡ್ಕೊಂಡು ಮಕ್ಕಳೊಂದು ಶಾಲೆ ಕಳಿಸಿ, ಆಮೇಲೆ 2 ಎಕರೆನೋ 3 ಎಕರೆ ಜಮೀನಾಗೆ ಏನ್ ಬೆಳೆದಿಲ್ಲ ಅಂತ ಕೇಳವ. ಹೂ ಬೆಳೀತದೆ, ಹೂನ ಕಟ್ಬಿಟ್ಟು ಮಾರ್ತದೆ, ಆಮೇಲೆ ತರಕಾರಿ ಬೆಳೀತದೆ. ತರಕಾರಿಯ ನೀನ್ ಹೇಳ್ದಲ್ಲ ಆಗ್ಲೆ, ಏನ್ ಹೇಳ್ದೆ ಹೇಳು, 4 ನುಗ್ಗೆಕಾಯಿ ಕಟ್ಬಿಟ್ಟು ಮಾರ್ತಿದ್ದೆ ಅಂತ. ಹಂಗೆ ಹಳ್ಳಿನಾಗ ಒಂದು ಸಂಘದ ತರ ಮಾಡ್ಕೋಬಿಟ್ಟು ಹಳ್ಳಿನ ಮನ್ ಮನೆಗೆ ತರಕಾರಿ ಮಾರ್ತದಕ್ಕವ. ನೋಡ್ಬೇಕು, ನನಗೆ ಆಗ ಖುಷಿ ಆಗೋಯ್ತು, ಹೆಣ್ಮಕ್ಳು ಇದ್ರೆ ಹಿಂಗ ಇರ್ಬೇಕಲ್ವ ಅಂತ. ನೋಡಪ್ಪ, ಈಗ ಹುಟ್ಟದ ಮನೆಗೂ ಹೆಸರು, ಬಂದ ಮನೆಗೂ ಹೆಸರಲ್ವಪ್ಪ. ಈಗ ಅವರು ಅಪ್ಪ ಅವ ಕರೆದ್ರಂತೆ, ಬಾರವ್ವ ಹೆಂಗೋ ನೋಡ್ಕಂತಾರ ಅವ್ರ ಬದುಕ, ಚೆನ್ನಾಗಿ ಸಂದಾಗ ಬೆಳೆದಿದೀಯ, ಮನೆಗ್ ಬಾ ಅಂದ್ರೆ ಹೆಣ್ಮಗ ಹೇಳ್ಬಿಡ್ತಂದ್ ಬರೋದಿಲ್ಲ ನಾನು. ನೋಡಪ್ಪ, ಯಾರಂಗಲ್ಲೂ ಇರಬಾರ್ದು ಅಂತಾರಲ್ಲ, ಇದೆಯೇ ಅದು. ಇದು ನನ್ ಮನೆ ಅಂತ ಕಣ್ಣಪ್ಪ, ಅದು ಬಂದ್ರೆ ನಿಮ್ ಮನೆ ಆಯ್ತದೆ, ತವರು ಇದು ನನ್ ಮನೆ ಅಂತದೆ. ಏನಾಗ್ಬಿಟ್ಟದೆ ಜಯಣ್ಣ, ಈಗ ಈ ಹಳ್ಳಿಲಿ ಬೆಳೆದಂತ ಕೂಸು ಈಗ ಎಳೆ ವಯಸ್ಕಿಯೇ ಗಂಡನ್ಗ ಕಳ್ಕೊಂಬಿಟ್ಟು ಮನೇನ ಎತ್ತುತ್ತಾ ಇದೆ, ಅದು ಮನೇನ ಬೆಳೆಸ್ತಾ ಇದೆ ಅಲ್ವಪ್ಪ. ಈಗ ನಮ್ಮ ಈ ಸಿಟಿ ದಿಕ್ಕ ಹಂಗಿಲ್ಲ ಕಯ್ಯ, ಗಂಡ ಹೋದ ಅಥವಾ ಹೆಂಡತಿ ಹೋದ ಅಂದ್ರೆ ಏನೋ ಹೂವಾಗೋಯ್ತು ಅನ್ಬಿಟ್ಟು ಅವ್ರವ್ರ ಪಾಡ್ಗ ಅವ್ರು ಇದ್ ಬಿಡ್ತಾರೆ. ಸುಮ್ಮನೆ ಕುಂತ್ಕವ, ಈಗ ಸತ್ಯ ಅನ್ನೋದು ಎರಡು ಕಡೆಗೆ ಇರ್ತದೆ, ಅಂತವ್ರು ಇರ್ತಾರೆ ಇಂತವ್ರು ಇರ್ತಾರೆ. ಆದ್ರೆ ಆದರ್ಶ ಯಾರನ್ನ ಮಡಿಕೋಬೇಕು ನಾವು? ಆ ಕೂಸ ಅಲ್ವಪ್ಪ, ಅಂದ್ರೆ ಅದು ನಮ್ ಮೇಲೆ ಇರ್ತದ ಕಣಣ್ಣ. ನಾವ್ ಏನ್ ನೋಡ್ತೀವಿ ಅದ್ ನಮಗ್ ಕಾಣಿಸ್ತದೆ ಇಲ್ವಣ್ಣ. ನೋಡಪ್ಪ, ಇನ್ನೊಂದು ವಿಚಾರ ಹೇಳ್ಬೇಕು ನಿನ್ಗ. ಏನಪ್ಪ? ಹಂಗೆ ಮುಂದಕ್ಕೆ ಹೋಯ್ತಾ ಇದ್ದೆ ಅದೇ ಹಳ್ಳಿನಾಗೆ, ಇನ್ನೊಂದು ದೊಡ್ಡ ಮನೆ ನಡ್ಕೊಂಡು ಹೋಯ್ತಿದ್ಯಾ? ಏ ಸುಮ್ಕೆ ನೆಂಟ್ರು ಕರ್ಕೊ ಹೋಯ್ತಿದ್ರು, ನಮ್ಮೂರ್ ಬಹಳ ಚಂದಾಗದೆ ಅಂತ. ಅವ್ರ ಮನೆನಾಗೆ ಅಣ್ಣ 3 ಜನ ಮಕ್ಕಳು ಏನದು ಸೈನ್ಯಕ್ ಸೇರ್ಕೊಬಿಟ್ಟವ್ರೆ. ಸೈನ್ಯಕ್ ಸೇರ್ಕೊಂಬಿಟ್ಟಿ ನೀನ್ ಹೇಳ ಮೂರದಲ್ಲವ ನಮ್ ದೇಶದಾಗೆ? ಯಾವ್ಯಾವ್ದವ ಅದು? ಆರ್ಮಿ ಇನ್ನೊಂದು ಅದೇನು ಹೇಳ್ದ ನೌಕಾದಳ, ಇನ್ನೊಂದು ಏರ್ ಫೋರ್ಸ್ ವಾಯುಪಡೆ. ಆರ್ಮಿ ನೇವಿ ವಾಮಿ ಅಲ್ಲ ಕಣ, ಆರ್ಮಿ ನೇವಿ ಏರ್ ಫೋರ್ಸ್. ಏರ್ ಫೋರ್ಸ್ ಒಂದು ನೀರ್ನಾಗ ಓಡಾಡದ್ ಕಣ್ಣ, ಇನ್ನೊಂದು ಗಾಳಿನಾಗ ಆಡಾಡೋದು, ಇನ್ನೊಂದು ನೆಲದ ಮೇಲೆ ನಡ್ಕ ಓಡಾಡೋದು ಒಂದ್ ತನಕ. ಆ ಮೂರುದ್ರಾಗೆ ಒಬ್ಬೊಬ್ರು ಹೋಗಿ ಸೇರ್ಕೊಳ್ಳಪ್ಪ. ಏನ್ ಖುಷಿ ಆಯ್ತು ಗೊತ್ತಾ, ಮೊನ್ನೆ ರೇಡಿಯೋದಾಗ ಗೊತ್ತಾಯ್ತು ಕಣ್ಣ, ಇದೇನೋ ಎರಡನೇ ದೇವಡ್ದಲ್ಲ ನೀವ್ ಏನೋ ಅದು ಏನೋ ಬೆಳ್ಳಗಿರೋದು ಹಾಕಂತಾರಲ್ವೇ ನಾವು ಬಿಳಿ ಬಟ್ಟೆ. ನನಗ್ ಖುಷಿ ಆಗಿದ್ದ ಏನು ಅಂದ್ರೆ, ಅವರು ರೇಡಿಯೋದಾಗು ಅದನ್ನೇ ಹೇಳಿದ್ರು ಕವ, ಅವ್ರು ಯಾರೋ ದೊಡ್ಡ ಅಧಿಕಾರಿ ಅಂತೆ, ಏನು ನೇವಿನ ಕೆಲಸ ಮಾಡೋರು. ಅವ್ರು ಹೇಳ್ತಾ ಇದ್ರು, ನಮ್ ದೇಶ ಎಷ್ಟು ಸುಭದ್ರವಾಗದೆ ಸುರಕ್ಷಿತವಾಗದೆ ಅಂತಂದ್ರೆ, ನಾವು ಮೂರು ಜನ ಸೇರ್ಕೊಂಡು ಸಂದಾಕ್ ಮಡಿಕತೀವಿ, ನಿಮ್ಮನ್ ಸುರಕ್ಷಿತವಾಗಿ ಕಾಪಾಡ್ತೀವಿ ಅಂತ ಹೇಳ್ತಾ ಇದ್ರು ದೇಶದ ಜನತೆಗೆ. ಇಲ್ವಾ, ಏನೇ ಯುದ್ಧ ಆದ್ರೂ ನಾವು ತಾಕತ್ತಾಗಿದ್ದೀವಿ ಅಂತ. ಹಿಂದೆಲ್ಲ ಮನೆಗೊಬ್ಬ ರೈತ ಮನೆಗೊಬ್ಬ ಸೈನಿಕ ಅನ್ನೋರ್ ಕಣ್ಣ, ಅವ್ರ ಮನೆ ನೋಡಿ ನಾನು ಪುಣ್ಯಾತ್ಮ ಅಂತೇಳಿ ನಮಸ್ಕಾರ ಮಾಡ್ಬಿಟ್ಟೆ ಮನೆ ಯಜಮಾನಂಗೆ, ಮಾಡ್ಲೇಬೇಕು ಬಿಡ. ಇಲ್ವಾ, ಖುಷಿ ಆಯ್ತು. ಆಮೇಲೆ ಇನ್ನೊಂದ್ ವಿಚಾರ ತಿಳ್ಕ, ಅವ್ರು ಹೇಳಿದ್ರು ನಮ್ಮ ಮೈಕ ಹೋಯ್ತಲ್ಲ ನೇವಿಗೆ ಎಣ್ಣೈಕ್ಳನ್ನು ತಕೊಂಡವ್ರಂತೆ, ಅಡಗ್ನಾಗೆ ಎಣ್ಣೈಕ್ಳುಗಳದ್ದು ಒಂದು ತಂಡ ಆದಂತೆ ಕಣ್ಣಣ್ಣ, ಪಡೆ. ಅಲ್ಲಿ ಎಷ್ಟೋ ಜನ ಹೆಣ್ಮಕ್ಳು ಹಳ್ಳಿ ಕಡೆಯಿಂದ ಬಂದಿರೋದಂತೆ, ಮುಂಚೆ ತಕ್ಕತ್ತಿತ್ತಿಲ್ವಂತೆ ಆಯೋಗಕ್ಕಿಲ್ಲ ಅಂತ. ಆದ್ರೆ ಭಾರತ ಸರ್ಕಾರದವರು ಎಣ್ಣೈಕ್ಳುಗಳು ಯಾಕೆ ಹಿಂದುಳಿಬೇಕು ಅಂತ ಸುಮಾರು ವರ್ಷದಿಂದ ಪ್ರಯತ್ನ ಪಟ್ಟು ತಕೊಂಡಿದ್ದಕ್ಕೆ ಈಗ ನೋಡೋಣ. ಆರ್ಮಿನಾಗೂ ಅವ್ರಂತೆ, ನೇವಿನಾಗೂ ಅವ್ರಂತೆ, ಆಮೇಲೆ ಇನ್ನೊಂದು ಏರ್ ಫೋರ್ಸ್ ಏನೋ ವಾಮಿ ಅಂತಾನೆ. ನೇಮಿ ವಾಮಿ ಆಮಿ ಸರಿ ಬಿಡೋಣ ಅಲ್ವಾ. ನಿನ್ನ ತಕವಾಗ ಡೆಲ್ಲಿಗೆ ಬಿಡ್ಬೇಕು. ಯಾಕಪ್ಪ? ಅಲ್ಲಿ ಅದೇನೋ ಅದಂತಲ್ಲ, ಯಾವ್ದು ಜಂತರ್ ಮಂತರ್ ಅಂತ ಅಲ್ಲಿ ಕೂರಿಸ್ತಾರ ನಿನ್ನ. ಅದೇ ಒಂದ್ ಪದಾಪತಿ ಜಂತರ್ ಮಂತರ್ ಅನ್ಕೊಂಡ್ ಯಾವ್ದೊಂದ್ ಪದ ಬತ್ತಿತ್ತಲ್ಲಪ್ಪ, ಯಾವ್ದೋ ಹಳೆ ಪಿಕ್ಚರ್ ಆಗಿ. ಓ, ಗಂಟ್ಲು ಒಣಗ್ತಾ ಇದೆ. ಏ ಚಳಿ ಅಲ್ವಪ್ಪ ವಶಿ, ಹೌದು ಒಂದೆರಡು ದಿನ ಮಳೆ ಆಗ್ಬಿಡ್ತಲ್ಲ. ಮೊದ್ಲಿಗೆ ನಾವ್ ಮೂರ್ ಜನ ಹೋಗಿ ಅರ್ಜಿ ಹಾಕುಮ್ಮ. ಏನಂದೆ, ಏನ್ ಹೇಳೋಣ? ಅದು ಕೊಳಮೆ ಕೊಳಮೆ ಯೋಜನೆ ಹೆಸರೇನ್ ಹೇಳು? ಮೊದ್ಲಿಗೆ ಹೇಳ್ದೆ ಹೇಳು ನೋಡಮ್ಮ. ನೆನ್ ಕೋಸಂಬ್ರಿ ಚೆನ್ನಾಗಿ ಹೇಳ್ದ. ಯಾವ್ದೇನು ಸರಿಯಾಗದೆ ಸರಿಯಾಗದೆ ಹೋಗ್ಲಿ ಬಿಡ. ಹಂಗಿದ್ರೆ ನಮ್ಗ್ ನೆನ್ಪಾಯ್ತದೆ, ಕೋಸಂಬ್ರಿ ನೆನ್ಸ್ಕೊಂಡ್ರೆ ಕುಸುಂಬಿ ಅಂತ ಬರ್ತದೆ. ಮೋಸಂಬಿ ಅನ್ಕೊಂಬಿಟ್ಟ ಆಮೇಲೆ ಅದ ಕೊಟ್ ಕಳಿಸ್ತಾರ ಅರ್ಜಿ ಹಾಕದ್ಮ್ಯಾಕೆ ಕೊಟ್ಟಾರಪ್ಪ. ಹಂಗ ನಡಿ ಮತ್ತೆ ಹೋಗಮ್ಮು. ತಡಿಯಾಗದೆ ಬಹಳ ಹುಷಾರಾಗಿ ಎದ್ದು ಬಿಟ್ಟಿಯ ಕಮಲಕ್ಕ. ನೋಡವ ಅಡ್ಗೆ ಮನೆ ದಿಕ್ಕ ಏನದೆ ಅಂತ. ಹ್ಞೂ, ತೆತ್ತೀನಿ ಕುಂತಿರಣ. ತೋರಣ ಹೋರಣ ಸಾಪ್ತಾಹಿಕ ಸರಣಿ ಕಾರ್ಯಕ್ರಮ ಕೇಳಿದಿರಿ. ಭಾಗವಹಿಸಿದ್ದವರು ಆರ್ ಲೋಕೇಶ್ವರಿ, ಡಾಕ್ಟರ್ ಮೈಸೂರು ಉಮೇಶ್ ಹಾಗೂ ಎನ್ ಕೇಶವಮೂರ್ತಿ. ಕೇಳುಗರಿಗೆಲ್ಲ ನಮಸ್ಕಾರ. ಕೃಷಿ ಲೋಕ ಕಾರ್ಯಕ್ರಮಕ್ಕೆ ಸ್ವಾಗತ. ಕೃಷಿಕರಿಗೆ ಹಗಲು ವೇಳೆಯಲ್ಲಿ ನೀರಾವರಿಗೆ ವಿದ್ಯುತ್ ಸೌಕರ್ಯವನ್ನು ಒದಗಿಸುವ ಮಹತ್ವಾಕಾಂಕ್ಷಿ ಪಿಎಂ ಕುಸುಂಬಿ ಯೋಜನೆಯಲ್ಲಿ ಸೋಲಾರ್ ಪಂಪ್ಸೆಟ್ ಪಡೆದುಕೊಳ್ಳಲು ಕೃಷಿಕರಿಂದ ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ. ಸೌರಶಕ್ತಿ ಬಳಕೆ ಹೆಚ್ಚಿಸಲು ಹಲವು ಕ್ರಮಗಳನ್ನು ಕೈಗೊಂಡಿರುವ ಸರ್ಕಾರವು ರೈತರು ಸೋಲಾರ್ ಪಂಪ್ಸೆಟ್ ಅಳವಡಿಕೆ ಮಾಡಿಕೊಳ್ಳಲು ಕುಸುಂಬಿ ಯೋಜನೆಯನ್ನು ಅನುಷ್ಠಾನಗೊಳಿಸಿದೆ. ಈ ಯೋಜನೆಯಲ್ಲಿ ರೈತರು ಸಬ್ಸಿಡಿ ದರದಲ್ಲಿ ಸೋಲಾರ್ ಪಂಪ್ಸೆಟ್ ಅಳವಡಿಕೆ ಮಾಡಿಕೊಳ್ಳಬಹುದು. ಇದರಿಂದಾಗಿ ಸಾಂಪ್ರದಾಯಿಕ ವಿದ್ಯುತ್ ಮೇಲಿನ ಅವಲಂಬನೆ ಕಡಿಮೆಯಾಗಲಿದೆ. ಕುಸುಂಬಿ ಯೋಜನೆಯಲ್ಲಿ ನೀರಾವರಿಗೆ ಸಾಂಪ್ರದಾಯಿಕ ವಿದ್ಯುತ್ ಅವಲಂಬನೆ ಕಡಿಮೆ ಮಾಡಿ ಸೌರಶಕ್ತಿಯ ಬಳಕೆ ಮೂಲಕ ರೈತರು ಸ್ವಾವಲಂಬನೆ ಸಾಧಿಸಲು ಈ ಯೋಜನೆಯನ್ನು ರೂಪಿಸಲಾಗಿದೆ. ಆ ಮೂಲಕ ಕೃಷಿ ಕ್ಷೇತ್ರವನ್ನು ಲಾಭದಾಯಕವಾಗಿಸಲು ಸೌರಶಕ್ತಿ ಬಳಕೆಯ ಉತ್ತೇಜನಕ್ಕೆ 80% ಸಹಾಯಧನ ನೀಡಲಾಗುತ್ತಿದೆ. ಕುಸುಂಬಿ ಯೋಜನೆಯಲ್ಲಿ ಜಾಲಮುಕ್ತ ಸೌರ ಕೃಷಿ ಪಂಪ್ಸೆಟ್ ಅಳವಡಿಸಲು ಒತ್ತು ನೀಡಲಾಗಿದೆ. ಈ ಯೋಜನೆಯಲ್ಲಿ ರಾಜ್ಯ ಸರ್ಕಾರ 50%, ಕೇಂದ್ರ ಸರ್ಕಾರ 30% ಮತ್ತು ಫಲಾನುಭವಿಗಳು 20% ಮೊತ್ತವನ್ನು ಪಾವತಿಸಬೇಕಿದೆ. ರಾಜ್ಯದಲ್ಲಿ ಎಂಎನ್ಆರ್ಇ ಮತ್ತು ಕೆಆರ್ಇಡಿಎಲ್ ಸಹಯೋಗದೊಂದಿಗೆ ರೈತರ ಜಮೀನಿನ ಕೊಳವೆ ಅಥವಾ ತೆರೆದ ಬಾವಿಗಳಿಗೆ ಸೋಲಾರ್ ಪಂಪ್ಸೆಟ್ಗಳನ್ನು ಅಳವಡಿಸಲು ರೈತರಿಂದ ಅರ್ಜಿಗಳನ್ನು ಆನ್ಲೈನ್ ಮೂಲಕ ಆಹ್ವಾನಿಸಲಾಗಿದೆ. www.sauramitra.com ಈ ವೆಬ್ಸೈಟ್ನಲ್ಲಿ ನೋಂದಣಿಗೆ ಅವಕಾಶವನ್ನು ಕಲ್ಪಿಸಲಾಗಿದೆ. ರೈತರು ಈ ಪೋರ್ಟಲ್ನಲ್ಲಿ ಅರ್ಜಿಯನ್ನು ನೋಂದಾಯಿಸಿ ವೆಂಡರ್ ಅಥವಾ ಏಜೆನ್ಸಿಯನ್ನು ಆಯ್ಕೆ ಮಾಡಿಕೊಂಡು 20% ಹಣ ಪಾವತಿಸಬೇಕಿದೆ. ಪಿಎಂ ಕುಸುಂಬಿ ಯೋಜನೆಗೆ ಸಂಬಂಧಿಸಿದಂತೆ www.kraeld.karnataka.gov.in ವೆಬ್ಸೈಟ್ನಲ್ಲಿ ಹೊರಡಿಸಿದ ಪ್ರಕಟಣೆ ಅಥವಾ ಮಾಹಿತಿಗಳನ್ನು ಮಾತ್ರ ಪರಿಗಣಿಸಲು ಕೋರಲಾಗಿದೆ. ಸೌರ ಪಂಪ್ಸೆಟ್ ನೋಂದಣಿ ಹಾಗೂ ಪಾವತಿಗೆ ಸಂಬಂಧಿಸಿದಂತೆ ಸಹಾಯವಾಣಿ ಸಂಖ್ಯೆ 0802022201 ಅಥವಾ 8095132100 ಇದರ ಮುಖಾಂತರ ಅಥವಾ ಹತ್ತಿರದ ಸೆಸ್ಕ್ ಕಚೇರಿಯ ಅಧಿಕಾರಿಗಳನ್ನು ಸಂಪರ್ಕಿಸಬಹುದು. ಈ ನೋಂದಣಿ ಪ್ರಕ್ರಿಯೆಯಲ್ಲಿ ಸ್ವೀಕೃತವಾಗುವ ಓಟಿಪಿಗಳನ್ನು ಯಾರೊಂದಿಗೂ ಹಂಚಿಕೊಳ್ಳದೆ ತಾವೇ ನೋಂದಾಯಿಸಿಕೊಳ್ಳಲು ಕೋರಲಾಗಿದೆ. ಹೆಚ್ಚಿನ ಮಾಹಿತಿಗಾಗಿ ಸೆಸ್ಕ್ನ ದೂರವಾಣಿ ಸಂಖ್ಯೆ 9449959 ಸಂಪರ್ಕಿಸಬಹುದು. ಮೊಬೈಲ್ ಸಂಖ್ಯೆ ಮತ್ತೊಮ್ಮೆ 9449959 ಕೃಷಿ ಹವಾಮಾನ ವರದಿ. ಮೈಸೂರು ತಾಲೂಕು ನಾಗನಹಳ್ಳಿಯ ಗ್ರಾಮೀಣ ಕೃಷಿ ಹವಾಮಾನ ಸೇವಾ ವಿಭಾಗದಿಂದ ಬಂದ ಮುನ್ಸೂಚನೆಯ ಪ್ರಕಾರ December 10 ಮೈಸೂರು, ಮಂಡ್ಯ ಹಾಗೂ ಚಾಮರಾಜನಗರ ಜಿಲ್ಲೆಗಳಲ್ಲಿ ಮೋಡ ಕವಿದ ವಾತಾವರಣವಿದ್ದು ತುಂತುರು ಮಳೆ ಬರುವ ಸಾಧ್ಯತೆ ಇದೆ. ಈ ಮೂರು ಜಿಲ್ಲೆಗಳಲ್ಲಿ ಗರಿಷ್ಠ ಉಷ್ಣಾಂಶ 28-29°C, ಕನಿಷ್ಠ ಉಷ್ಣಾಂಶ 19-20°C, ಬೆಳಗಿನ ಗಾಳಿಯ ತೇವಾಂಶ 80%-82%, ಮಧ್ಯಾಹ್ನದ ತೇವಾಂಶ 60%-63%, ಗಾಳಿಯು ಗಂಟೆಗೆ ಸರಾಸರಿ 4-6 km ವೇಗದಲ್ಲಿ ಬೀಸುವ ಸಾಧ್ಯತೆ ಇದೆ. ಕೊಡಗು ಜಿಲ್ಲೆಯಲ್ಲಿ ಮೋಡ ಕವಿದ ವಾತಾವರಣವಿದ್ದು ತುಂತುರು ಮಳೆ ಬರುವ ಸಾಧ್ಯತೆ ಇದೆ. ಗರಿಷ್ಠ ಉಷ್ಣಾಂಶ 29-30°C, ಕನಿಷ್ಠ ಉಷ್ಣಾಂಶ 19-20°C, ಬೆಳಗಿನ ಗಾಳಿಯ ತೇವಾಂಶ 80%-82%, ಮಧ್ಯಾಹ್ನದ ತೇವಾಂಶ 65-67% ಹಾಗೂ ಗಾಳಿಯು ಗಂಟೆಗೆ ಸರಾಸರಿ 2-4 km ವೇಗದಲ್ಲಿ ಬೀಸುವ ಸಾಧ್ಯತೆ ಇದೆ. ಹೆಚ್ಚಿನ ಮಾಹಿತಿಗೆ ರೈತ ಬಾಂಧವರು ತಮ್ಮ ಹತ್ತಿರದ ರೈತ ಸಂಪರ್ಕ ಕೇಂದ್ರದ ಅಧಿಕಾರಿಗಳನ್ನಾಗಲಿ ಅಥವಾ ನಾಗನಹಳ್ಳಿಯ ಗ್ರಾಮೀಣ ಕೃಷಿ ಹವಾಮಾನ ಸೇವಾ ವಿಭಾಗವನ್ನಾಗಲಿ ಸಂಪರ್ಕಿಸಬೇಕೆಂದು ಈ ಮೂಲಕ ಕೋರಲಾಗಿದೆ. ನಾಗನಹಳ್ಳಿಯ ಕೃಷಿ ಸಂಶೋಧನಾ ಕೇಂದ್ರದಿಂದ ರೈತ ಬಾಂಧವರಿಗೆ ಕೆಲವು ಸಲಹೆಗಳನ್ನು ನೀಡಿದ್ದಾರೆ. ಬೆಳಗಿನ ಕಡಿಮೆ ತಾಪಮಾನವು ಬೆಳೆಗಳು ಮತ್ತು ಜಾನುವಾರುಗಳಿಗೆ ಶೀತದ ಒತ್ತಡವನ್ನು ಉಂಟು ಮಾಡಬಹುದು. ತರಕಾರಿ ಹೊಲಗಳಲ್ಲಿ ಮಣ್ಣಿನ ಉಷ್ಣತೆಯನ್ನು ಕಾಪಾಡಿಕೊಳ್ಳಲು ಸಂಜೆ ಲಘು ನೀರಾವರಿಯನ್ನು ಒದಗಿಸಬೇಕು. ರಾತ್ರಿಯಲ್ಲಿ ನರ್ಸರಿಗಳು ಮತ್ತು ಎಳೆಯ ಸಸಿಗಳು ಅಂದರೆ ಟೊಮ್ಯಾಟೊ, ಮೆಣಸಿನಕಾಯಿ, ಎಲೆಕೋಸಿನ ಸಸಿಗಳನ್ನು ಒಣಹುಲ್ಲು ಅಥವಾ ಪ್ಲಾಸ್ಟಿಕ್ ಹಾಳೆಗಳಿಂದ ಮುಚ್ಚಬೇಕು. ಮಳೆಯ ನಿರೀಕ್ಷೆ ಇಲ್ಲದ ಕಾರಣ 5-7 ದಿನಗಳಿಗೊಮ್ಮೆ ಬೆಳೆಗಳಿಗೆ ನೀರನ್ನು ಹಾಯಿಸಬೇಕು. ತೇವಾಂಶ ಮಧ್ಯಮವಾಗಿರುವುದರಿಂದ ಹೆಚ್ಚುವರಿ ನೀರಾವರಿಯನ್ನು ತಪ್ಪಿಸಬೇಕು. ಭತ್ತದ ತೆಂಡೆ ಹಾಲು ಕರೆಯುವ ಹಂತದಲ್ಲಿದ್ದು ರಾಗಿ, ಕೆಂಪು ಬೇಳೆ ಮತ್ತು ತರಕಾರಿ ಬೆಳೆಗಳಿಗೆ ನೀರಾವರಿಗೆ ಆದ್ಯತೆಯನ್ನು ನೀಡಬೇಕು. ಕಳೆ ಕೀಳಲು, ಮಣ್ಣು ತೆಗೆಯಲು ಮತ್ತು ಗೊಬ್ಬರ ಅಥವಾ ಕೀಟನಾಶಕವನ್ನು ಬಳಸಲು ಇದು ಅನುಕೂಲಕರವಾದ ಹವಾಮಾನವಾಗಿದೆ. ಧಾನ್ಯಗಳು, ಅರಿಶಿಣ, ಶುಂಠಿ ಮತ್ತು ದ್ವಿದಳ ಧಾನ್ಯಗಳನ್ನು ಕೊಯ್ಲು ಮಾಡಲು ಮತ್ತು ಒಣಗಿಸಲು ಒಣ ಮತ್ತು ಬಿಸಿಲಿನ ವಾತಾವರಣ ಸೂಕ್ತವಾಗಿದೆ. ಕೊಯ್ಲಿನ ನಂತರದ ನಷ್ಟವನ್ನು ತಪ್ಪಿಸಲು ಉತ್ಪನ್ನಗಳನ್ನು ಸಂಗ್ರಹಿಸಿ ಬಿಸಿಲಿನಲ್ಲಿ ಒಣಗಿಸಬೇಕು. ತೋಟಗಾರಿಕಾ ಬೆಳೆಗಳಾದ ಬಾಳೆ, ತೆಂಗು ಮತ್ತು ಅಡಿಕೆಯ ಜಲಾನಯನ ಪ್ರದೇಶಗಳ ಸುತ್ತಲೂ ಮಲ್ಚಿಂಗ್ ಮಾಡುವುದರಿಂದ ಮಣ್ಣಿನ ತೇವಾಂಶವನ್ನು ಸಂರಕ್ಷಿಸಲು ಸಹಾಯವಾಗುತ್ತದೆ. ಬಾಳೆ, ಪಪ್ಪಾಯಿ ಮತ್ತು ಸಪೋಟಾದಂತಹ ಹಣ್ಣಿನ ಬೆಳೆಗಳಿಗೆ ನಿಯಮಿತವಾಗಿ ನೀರಾವರಿಯನ್ನು ಒದಗಿಸಬೇಕು. ಗಾಳಿಯ ಪ್ರಸರಣವನ್ನು ಸುಧಾರಿಸಲು ಅನಗತ್ಯ ಚಿಗುರುಗಳನ್ನು ಕತ್ತರಿಸಿ. ಜಾನುವಾರು ಮತ್ತು ಕೋಳಿ ಸಾಕಣೆ ಕೊಠಡಿಗಳಲ್ಲಿ ರಾತ್ರಿ ಮತ್ತು ಮುಂಜಾನೆ ಬೆಚ್ಚಗಿನ ಮತ್ತು ಒಣ ಆಶ್ರಯಗಳನ್ನು ಒದಗಿಸಬೇಕು. ಪ್ರಾಣಿಗಳ ಕೊಟ್ಟಿಗೆಗಳಿಗೆ ಶೀತಗಾಳಿ ಪ್ರವೇಶಿಸುವುದನ್ನು ತಪ್ಪಿಸಬೇಕು. ಶುದ್ಧ ಕುಡಿಯುವ ನೀರು ಮತ್ತು ಒಣಮೇವನ್ನು ನಿಯಮಿತವಾಗಿ ಜಾನುವಾರುಗಳಿಗೆ ಪೂರೈಸಬೇಕು. ಕೋಳಿ ಸಾಕಣೆಗಾಗಿ ತಂಪಾದ ಗಾಳಿಯ ಪ್ರವೇಶವನ್ನು ಕಡಿಮೆ ಮಾಡಲು ಕೊಟ್ಟಿಗೆಗಳ ಸುತ್ತಲೂ ಪರದೆಗಳು ಅಥವಾ ಗೋಣಿಚೀಲಗಳನ್ನು ಬಳಸಿ. ರೇಷ್ಮೆ ಮರಿ ಸಾಕುವ ಮನೆಗಳಲ್ಲಿ ಸೂಕ್ತವಾದ ಕೋಣೆಯ ಉಷ್ಣಾಂಶ ಮತ್ತು ತೇವಾಂಶವನ್ನು ಕಾಪಾಡಿಕೊಳ್ಳಬೇಕು. ರೇಷ್ಮೆ ಹುಳುಗಳಿಗೆ ಬೆಳಗಿನ ತಂಪಾದ ಗಾಳಿಗೆ ಒಡ್ಡಿಕೊಳ್ಳುವುದನ್ನು ತಪ್ಪಿಸಬೇಕು. ಹಗಲಿನ ವೇಳೆಯಲ್ಲಿ ಸಾಕಷ್ಟು ಗಾಳಿ ಬೀಸುವುದನ್ನು ಖಚಿತಪಡಿಸಿಕೊಳ್ಳಬೇಕು. ಶುಷ್ಕ ಹವಾಮಾನವನ್ನು ನಿರೀಕ್ಷಿಸಲಾಗಿರುವುದರಿಂದ ತರಕಾರಿ ನರ್ಸರಿಗಳನ್ನು ಶೀತದಿಂದ ರಕ್ಷಿಸಲು ಸಂಜೆ ಲಘು ನೀರಾವರಿಯನ್ನು ನೀಡಿ ರಾತ್ರಿಯಲ್ಲಿ ಒಣಹುಲ್ಲು ಅಥವಾ ಪ್ಲಾಸ್ಟಿಕ್ ಹಾಳೆಗಳಿಂದ ಮುಚ್ಚಬೇಕು. ಹೆಚ್ಚಿನ ಮಾಹಿತಿಗೆ ರೈತ ಬಾಂಧವರು ತಮ್ಮ ಹತ್ತಿರದ ರೈತ ಸಂಪರ್ಕ ಕೇಂದ್ರದ ಅಧಿಕಾರಿಗಳನ್ನು ಸಂಪರ್ಕಿಸಬಹುದು. ಮತ್ತಷ್ಟು ಮಾಹಿತಿಯೊಂದಿಗೆ ಮುಂದಿನ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ನಮಸ್ಕಾರ. ಕೃಷಿ ಲೋಕ ಕೇಳಿದಿರಿ. ಪ್ರಸ್ತುತಿ ಆರ್ ಲೋಕೇಶ್ವರಿ. ಕೃಷಿ ದರ್ಪಣ. ವಾರದ ಕೃಷಿರಂಗ ಕಾರ್ಯಕ್ರಮಗಳ ಮುನ್ನೋಟ. ಕೇಳುಗರಿಗೆಲ್ಲ ನಮಸ್ಕಾರ. ಕೃಷಿ ದರ್ಪಣ ಕಾರ್ಯಕ್ರಮಕ್ಕೆ ಸ್ವಾಗತ. ನಾಳೆ ಅಂದರೆ ಡಿಸೆಂಬರ್ 8 ಸೋಮವಾರ ಸಂಜೆ 6:50 ಕೃಷಿರಂಗದಲ್ಲಿ ಕೃಷಿ ದೇವಿಗೆ ಬಾನುಲಿ ಸರಣಿ. ಸಮಸ್ಯಾತ್ಮಕ ಮಣ್ಣಿನ ನಿರ್ವಹಣೆಯನ್ನು ಕುರಿತು ಮಂಡ್ಯದ ವಿಸಿ ಫಾರಂ ವಲಯ ಕೃಷಿ ಸಂಶೋಧನಾ ಕೇಂದ್ರದ ಸಹಾಯಕ ಪ್ರಾಧ್ಯಾಪಕರಾದ ಡಾಕ್ಟರ್ ಡಿಎಸ್ ಪ್ರಭುದೇವ್ ಅವರೊಂದಿಗೆ ಸಂದರ್ಶನ. ನಾವು ಮೊದಲನೆಯದಾಗಿ ವಸತಿ ಮಣ್ಣು ಅಥವಾ ಜೌಗು ಮಣ್ಣು ಅಂತ ಹೇಳ್ತೀವಿ. ಸೊ ಇದು ಯಾವ ರೀತಿ ಆಗುತ್ತೆ ಅಂತಂದರೆ, ಸಾಮಾನ್ಯವಾಗಿ ಭೂಮಿಯಲ್ಲಿ ನೀರಿನ ಇಂಗುವಿಕೆಯ ಪ್ರಮಾಣ ಕಡಿಮೆ ಆಯಿತು ಅಂತಂದರೆ, ಸೊ ಅವಾಗೇನಾಗುತ್ತೆ ನಮಗೆ ಏನು ವಸತಿ ಮಣ್ಣು ಅಥವಾ ಜೌಗು ಮಣ್ಣು ಫಾರ್ಮೇಷನ್ ಆಗುತ್ತೆ. ಸೊ ಅದು ಬಿಟ್ಟು ಇನ್ನೊಂದೇನಾಗುತ್ತೆ ಅಂತಂದರೆ, ಈಗ ನಾವು ತಗ್ಗು ಪ್ರದೇಶ ಅಂತ ಹೇಳ್ತೀವಿ. ಸೊ ಅಪ್ಲ್ಯಾಂಡ್ ಅಥವಾ ಲೋಲ್ಯಾಂಡ್ ಅಂತ ಹೇಳ್ತೀವಿ ನಮ್ಮ ಅಚ್ಚುಕಟ್ಟು ಪ್ರದೇಶಗಳಿಗೆ ಬಂದರೆ. ಸೊ ಅಪ್ಲ್ಯಾಂಡಲ್ಲಿ ಏನು ಮಾಡ್ತಾರೆ, ಬೆಳೆಗಳನ್ನು ಬೆಳೀತಾ ಇರ್ತಾರೆ, ನೀರು ತುಂಬ ಜಾಸ್ತಿ ಯೂಸ್ ಮಾಡ್ತಿರ್ತಾರೆ. ಆ ಯೂಸ್ ಮಾಡಿ ಮಿಕ್ಕಿದಂಥ ನೀರೇನಾಗುತ್ತೆ, ತಗ್ಗು ಪ್ರದೇಶಗಳಿಗೆ ಬರುತ್ತೆ. ಡಿಸೆಂಬರ್ 9 ಮಂಗಳವಾರ ಮತ್ಸ್ಯ ತರಂಗ ಬಾನುಲಿ ಸರಣಿಯಲ್ಲಿ ಕೆರೆ ಹಾಗೂ ಜಲಾಶಯದಲ್ಲಿ ಮೀನು ಸಾಕಾಣಿಕೆಯನ್ನು ಕುರಿತ ನೇರ ಫೋನ್ ಇನ್ ಕಾರ್ಯಕ್ರಮವಿದೆ. ಭಾಗವಹಿಸುತ್ತಾರೆ ಮೈಸೂರು ಜಿಲ್ಲಾ ಮೀನುಗಾರಿಕಾ ಇಲಾಖೆಯ ಉಪನಿರ್ದೇಶಕರಾದ ಜಿಎಚ್ ಮಂಜುನಾಥ್. 10 ಬುಧವಾರ ಕೃಷಿ ಹಾಗೂ ಗ್ರಾಮೀಣ ಅಭಿವೃದ್ಧಿ ಕುರಿತು ಟಿ ನರಸೀಪುರ ತಾಲೂಕು ವಾಟಾಳು ಗ್ರಾಮದ ಡಾಕ್ಟರ್ ಡಿ ರವಿಶಂಕರ್ ಅವರೊಂದಿಗೆ ಸಂದರ್ಶನ. ಸೊ ಅದರಲ್ಲಿ ನಾನು ಊರಿಗೆ ಹೋದಾಗೆಲ್ಲ ಯಾವಾಗಲೂ ಹೇಳೋರು ಅಂದರೆ, ಇಲ್ಲಿ ಈಗ ಭತ್ತ ಬೆಳೆಯೋದು ಭಾಳ ಕಷ್ಟ, ಆಳುಗಳು ಸಿಗಲ್ಲ, ಗೊಬ್ಬರ ಸಿಗಲ್ಲ, ಪೆಸ್ಟಿಸೈಡ್ಸ್ ಔಷಧಿ ಸಿಗಬೇಕಾದ್ರೆ ಮೈಸೂರಿಗೆ ಹೋಗಬೇಕು, ನರಸೀಪುರಕ್ಕೆ ಹೋಗಬೇಕು, ಅಲ್ಲಿ ಅವತ್ತು ಸಿಗಲಿಲ್ಲ ಅಂದರೆ ಮತ್ತೆ ವಾಪಸ್ ಬರಬೇಕು ಅಂತ ಭಾಳ ಕಷ್ಟಪಡ್ತಾಯಿದ್ರು. ನಾನು ಯೋಚನೆ ಮಾಡಿದೆ, ನಾವು ಇಲ್ಲಿ ಸಿವಿಲ್ ಇಂಜಿನಿಯರಿಂಗ್ ಬ್ಯಾಕ್ಗ್ರೌಂಡ್ ಪ್ರಕಾರ ಏನು ಬೇಕಾದರೆ ಒಂದು ವ್ಯವಸ್ಥಿತವಾಗಿ ಒಂದು ಕೆಲಸ ನಡೀಬೇಕಾದ್ರೆ 5 ಮುಖ್ಯ ವಿಷಯಗಳ ಬಗ್ಗೆ ತಿಳ್ಕೊಬೇಕಾಗುತ್ತೆ. ಮೆನ್, ಮೆಷಿನ್, ಮನಿ, ಮೆಟೀರಿಯಲ್ ಆ್ಯಂಡ್ ಮ್ಯಾನೇಜ್ಮೆಂಟ್ ಅಂತ. ಇವನ್ನ ಯಾವ ರೀತಿ ಆರ್ಗನೈಸ್ ಮಾಡ್ಬೋದು ಅಂತ, ಮ್ಯಾನೇಜ್ಮೆಂಟ್ ಸ್ಕಿಲ್ನಲ್ಲಿ ಹೇಗೆ ಉಪಯೋಗಿಸ್ಬೋದು ಅಂತ ಯೋಚನೆ ಮಾಡಿದೆ. 11 ಗುರುವಾರ ಅರಿಶಿಣದ ಮೌಲ್ಯವರ್ಧನೆಯನ್ನು ಕುರಿತ ಸಂವಾದವಿದೆ. ಭಾಗವಹಿಸುತ್ತಾರೆ ಚಾಮರಾಜನಗರ ತಾಲೂಕು ಹರದನಹಳ್ಳಿಯ ಕೃಷಿ ವಿಜ್ಞಾನ ಕೇಂದ್ರದ ವಿಜ್ಞಾನಿಗಳಾದ ಡಾಕ್ಟರ್ ಎಬಿ ಮೋಹನ್ ಕುಮಾರ್ ಮತ್ತು ಡಾಕ್ಟರ್ ಜೆ ದೀಪಾ. ನಾವೊಂದು ಲೇಬ್ಲಿಂಗ್ ಅಲ್ಲಿ ಏನಿರಬೇಕು, ಏನೇನು ಅಂಶಗಳಿರಬೇಕು ಅಂತಂದ್ರೆ, ಸಾಮಾನ್ಯವಾಗಿ ಯಾವಾಗ ತಯಾರಿಸಿದ ದಿನಾಂಕ ಅಂದ್ರೆ ಯಾವ ದಿನ ಅವ್ರು ತಯಾರಿಸಿದ್ದಾರೆ ಅಂತ. ಸೊ ಅದೇ ರೀತಿ ಯಾವಾಗ ಎಕ್ಸ್ಪೈರಿ ಡೇಟ್ ಆಗುತ್ತೆ ಅಂದ್ರೆ ಬಳಕೆ ಮಾಡೋದು, ಸೊ 6 ಒಂದು ವರ್ಷಕ್ಕೆ 2 ಅಂತ ಮೇನು ಯಾವ ದಿನಾಂಕದಿಂದ ಮ್ಯಾನುಫ್ಯಾಕ್ಚರ್ ಡೇಟ್ ಮಾಡಿದ್ದಾರೆ, ಅದೇ ರೀತಿ ತಯಾರಿಸಿದ ದಿನಾಂಕ, ಸೊ ಅದೇ ರೀತಿ